ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಜುಲೈ 27ರಿಂದ 29ರವರೆಗೆ ಕಲಬುರಗಿಯಲ್ಲಿ ಜರುಗಿದ ಕೃಷಿ ಮೇಳದಲ್ಲಿ ಏರ್ಪಡಿಸಿದ್ದ ವಿಚಾರಗೋಷ್ಠಿಗಳಲ್ಲಿ ಅಫ್ಜಲ್ಪುರ್ ತಾಲೂಕಿನ ಚಿಣಮಗೇರಿಯ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದರಾಮ್ ಶಿವಾಚಾರ್ಯರು ನೀಡಿದ ಆಶೀರ್ವಚನದ ಧ್ವನಿ ಮುದ್ರಣ, ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ತದನಂತರ ಶಶಿಕಲಾ ಕಲ್ಮೂಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯಮೇಘ ಸಂದೇಶ ಕೇಳುವಿರಿ. ಮಾ, ಆಜ್ ಸ್ಕೂಲ್ ಮೇ ಹಮೇ ದಸ್ತೆ ಬಚನೆ ಕಾ ತರೀಕಾ ಸಿಖಾಯಾ ಗಯಾ. ಅಚ್ಛಾ, ಕ್ಯಾ ಸಿಖಾಯಾ ಗುಡಿಯಾ? ಖಾನಾ ಬನಾನೆ ಸೇ ಪಹಲೆ ಔರ್ ಶೌಚಾಲಯ ಯಾ ಮಲ್ ಸಾಫ್ ಕರ್ನೆ ಕೇ ಬಾದ್ ಹಾಥ್ ಸಾಬುನ್ ಸೇ ಧೋನಾ, ಹಮೇಶಾ ಸಾಫ್ ಪಾನಿ ಕಾ ಉಪಯೋಗ ಕರ್ನಾ ಔರ್ ರೋಟಾ ವೈರಸ್ ಔರ್ ಖಸ್ರೆ ಕಾ ಟೀಕಾ ಸಹಿ ಸಮಯ ಪರ್ ಲಗವಾನಾ. ವಾಹ್, ತೂ ತೋ ಬಡಿ ಸಯಾನಿ ಹೋ ಗಯಿ ಹೈ. ಆಖಿರ್ ಆಪ್ಕಿ ಹೀ ತೋ ಬೇಟಿ ಹೂಂ. ಅಧಿಕ ಜಾನಕಾರಿ ಕೇ ಲಿಯೆ ಆಶಾ ದೀದಿ ಸೇ ಸಂಪರ್ಕ ಕರೇ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ ಮೇ ಜಾರಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 80% to 85% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಒಂದೆರಡು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಜುಲೈ 27ರಿಂದ 29ರವರೆಗೆ ಕಲಬುರಗಿಯಲ್ಲಿ ಜರುಗಿದ ಕೃಷಿ ಮೇಳದಲ್ಲಿ ಏರ್ಪಡಿಸಿದ ವಿಚಾರಗೋಷ್ಠಿಗಳಲ್ಲಿ ಅಫ್ಜಲ್ಪುರ್ ತಾಲೂಕಿನ ಚಿಣಮಗಿರಿಯ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ನೀಡಿದ ಆಶೀರ್ವಚನದ ಧ್ವನಿ ಮುದ್ರಣ. ಇವತ್ತು ಈ ಕೃಷಿ ಮೇಳದಲ್ಲಿ ನಮ್ಮ ಪಂತನಾಳ ಸಂಗಮ ಮಹರ್ಷಿಗಳು ಅವರು ಚಿತ್ರದುರ್ಗಕ್ಕೆ ಹೋದಾಗ ಲಕ್ಷಾಂತರ ಜನ ಕೊಡುವಂತ ಅವರ ಗ್ರಾಮಿ ಭಾಷೆಯಲ್ಲಿಯೇ ಅಷ್ಟೊಂದು ಶಕ್ತಿ ಉತ್ಕಟ ಇತ್ತು. ನಾನು ಅವರ ಕ್ಷೇತ್ರದೊಳಗೆ ಬೆಳೆದೆ, ಹೋಗು ಲಕ್ಷಾಂತರ ಜನ ಮರಳಿ ಬಂತು. ಅವಾಗ ಧಾರವಾಡ ಮೃತ್ಯುಂಜಯಪ್ಪಗಳಿದ್ದರು, ಅವರು ಕೃಷಿ ಪ್ರೇಮಿಗಳು. ಅದರಲ್ಲಿ ನಾನು ಒಬ್ಬ ಚಿಕ್ಕವ, ಪಂತಾಳ ಸಂಘದ ಶಿವಗಳ ಸೇವಾಧಾರಿ. ಅವರು ಕಲ್ತದ್ದು ಶಾಲೆ 4ನೇ ಇತಿ. ಅವರ ಕೃಪಾ ಕಟಾಕ್ಷೆಯಿಂದ ನಾನು ಬೆಳೆದು ಬಂದಿದ್ದೇನೆ. ಪೂಜ್ಯರ ಕೃಪೆ ಕನ್ನೇರಿ ಶ್ರೀಗಳಿಗೆ ಹೋಗಿದ್ವಿ, ಅಲ್ಲಿ ಕೃಷಿ ಮೇಳ ಇತ್ತು, ಅಲ್ಲಿ ಪಾಲ್ಗೊಂಡ್ರು. ಚಿಕ್ಕಂದಿನಿಂದಲೂ ನಮ್ಮ ಜಿಡಗಾ ಗ್ರಾಮ ಕೃಷಿ ಒಳಗೆ, ಬಹುಶಃ ಈ ಗುಲ್ಬರ್ಗ ಜಿಲ್ಲೆಯೊಳಗೆ ಕೃಷಿ ಒಳಗೆ ಬಹಳ ಪ್ರವೀಣವಾಗಿರ್ತಕ್ಕಂತ ಗ್ರಾಮ, ಹಗಲು ಇರಳು ಶ್ರಮಿಸುವಂತ ಗ್ರಾಮ ಜಿಡಗಾ ಗ್ರಾಮ. ಕಪಲೆ ಹುಡಿತಾ ಇದ್ರು ಮಟ್ಟೆ, ಆಮೇಲೆ ಇಂಜಾನು ಎತ್ತುಗಳು ಹಿಂದೆ ತೆಗೆದುಕೊಂಡು ಬರುವತ್ತಲೂ ಕೂಡ ಹಾಗೆ ಊಟ ಮಾಡಬೇಕು, ಹಾಗೆ ಮೊಟ್ಟೆ ಹೊಡಬೇಕು ಅಂತ ಪರಿಸ್ಥಿತಿ ನಮ್ಮ ಗ್ರಾಮ. ಸಾಯಂಕಾಲದಲ್ಲಿ ಅಣ್ಣ ತಮ್ಮಂದಿರ ಭಾಗಿಯಲ್ಲಿ ತಟ್ಟನೆ ಅವ್ರ ಕಪ್ಲಿ ಬಿಟ್ಟಾಗ ಮತ್ತೊಬ್ಬ ಅಣ್ಣ ಬಂದು ಮತ್ತೆ ಕಪ್ಲಿ ಮೊಟ್ಟೆ ಹೂಡಿ ನೀರನ್ನು ಹಾಕಬೇಕು. ಅವಾಗ ಈ ಭತ್ತ ಬೆಳೆದಿದ್ದಾರೆ. ಆಗಿನ ಕಾಲದಲ್ಲಿ ಬಹಳ ಶ್ರಮಜೀವಿಗಳು ನಮ್ಮ ಗ್ರಾಮ. ಸುತ್ತಹಳ್ಳಿಗೆಲ್ಲ ಆಳಂದ ತಾಲೂಕಕ್ಕೆ ನಮ್ಮ ಗ್ರಾಮ ಸಪ್ಲೈ ಮಾಡ್ತಾ ಇತ್ತು. ಅಷ್ಟೊಂದು ದುಡಿಮೆ. ಅದಕ್ಕೆ ಪರಿಸರ ಬಹಳ ಮುಖ್ಯ. ನೀವೆಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿದೆಯಲ್ಲ, ಆ ಪರಿಸರ ಚೆನ್ನಾಗಿದ್ದಾಗ ಆ ಪರಿಸರ ಮೇರೆಗೆ ನಾವು ಕೂಡ ಬೆಳೀತಾ ಇದ್ದೇವೆ. ನಮ್ದು ಒಕ್ಕಲ್ತನ ಆ ಪರಿಸರದಿಂದಲೇ. ನಾನು ಚಿಕ್ಕಂದಿಂದಲೂ ಒಕ್ಕಲ್ತನ ಮೇಲೆ ಬಹಳ ಪ್ರೇಮ. ಸ್ವಲ್ಪ ಶಾಲೆ ಕಡೆಗೆ ಒಲವು ಕಡಿಮೆ. ಅದಕ್ಕೋಸ್ಕರ ಹಸುಗಳು, ದನಗಳು, ಎತ್ತುಗಳು ರಾತ್ರಿಯಾಗಲ್ಲ ಅವನ್ನು ಕಾಯುವುದು. ಆಮೇಲೆ ಬಂತಾಳ ಶ್ರೀಗಳ ಕೈಯಲ್ಲಿ ಸಿಕ್ಕಾಗ ಸ್ವಲ್ಪ ಒಂದುಚೂರು ಮಾನವ ಎನ್ನುವುದು, ಮಾನವನ ಕಾರ್ಯಕಲಾಪಗಳೇನು, ಮಾನವನು ಹೇಗೆ ನಡೆದುಕೊಂಡು ಹೋಗಬೇಕು, ಮಾನವನಿಗೆ ಎದುರಿಂದ ಜೀವಿಸ್ತಾ ಇದ್ದಾನೆ, ಎದುರಿಂದ ಬಾಳ್ತಾ ಇದ್ದಾನೆ, ಎದುರಿಂದ ಅವನು ನಾಗರಿಕತೆ ಅವನಿಗೆ ಬರುತ್ತೆ ಅನ್ನೋದನ್ನು ಸ್ವಲ್ಪ ಶ್ರೀಗಳಿಂದ ನನಗೆ ಪ್ರಾಪ್ತವಾಯಿತು. ಅದಕ್ಕೋಸ್ಕರ ಗುಲ್ಬರ್ಗ ಜಿಲ್ಲೆಯೊಳಗೆ ಈ ಕೃಷಿ ಕಾರ್ಯಕ್ರಮದ ಮೇಳ ಏನು ಹಾಕೊಂಡಿದ್ದಿರಲ್ಲ, ನನಗೆ ಬಹಳ ಇಷ್ಟ ಆಗಿದೆ. ಯಾಕೆ ಹೇಳಿದ್ರೆ ಹಗಲಿರುಳು ನಾನು ದುಡಿಯುವಂತ, ಸಮಯಕ್ಕೆ ಬಹಳ ಬೆಲೆ ಕೊಡುವಂತ. ಅದಕ್ಕೋಸ್ಕರ ಪ್ರತಿಯೊಂದು ಹಸು ಬೆಳೆಸಿ ಬೆಳೆಯಲಿ, ಮತ್ತು ಹೋರಿಗಳು ಬೆಳೆಯಲಿ, ಮತ್ತು ಇನ್ನಿತರ ಹೊಲದಲ್ಲಿ ಹೇಗೆ ಕೆಲಸ ಮಾಡಿಸಿಕೊಳ್ಬೇಕೆಂಬ ಕುತೂಹಲ ನನಗೆ ಬಹಳ. ಆಗಿನ ಕಾಲದಲ್ಲಿ ಬಹಳ ಕೊರತೆ ರೈತಗ. ಒಬ್ಬ ಬಡವ ರೈತ ಏನಾದರೂ ಮಾಡಬೇಕಾಗಿದ್ರೆ ಒಂದ್ ಎತ್ತಿಲ್ಲದೆ ಇದ್ರೆ ಅವನ ಕೆಲಸ ನಿಂತು ಹೋಗ್ತಿತ್ತು. ಈಗ ಬಹಳಷ್ಟು ಅನುಕೂಲತೆ ಇದೆ. ಅನುಕೂಲ ಇದ್ರೂ ಕೂಡ ಈ ರೈತನಿಗೆ ಇಡೀ ನಮ್ಮ ದೇಶದೊಳಗ ಶ್ರೇಷ್ಠ ಯಾರಾದರೂ ಇದ್ದಾರೆ ಕೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಎರಡು ಮಾತು ಮುತ್ತಿನ ಅಂತ ಹೇಳಿದಾನೆ. ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಭಾಷೆ ಇದೆ. ಅದಕ್ಕೋಸ್ಕರ ಇಂಥ ಕಾರ್ಯಕಲಾಪಗಳನ್ನು ನಾವು ನೀವುಗಳೆಲ್ಲ ನಮ್ಮ ಕೈಯಲ್ಲಿ ಏನಿದೆ ಕೇಳಿದ್ ನೀವು ಹೋಟು ಹಾಕಿ ಆರಿಸಿಕೊಡೋದು. ಆಮೇಲೆ ಹೋಗಿರ್ತಕ್ಕಂಥ ಯಾವ ರಾಜಕಾರಣಿಗಳು, ವಿಚಾರ ವಿಜ್ಞಾನಿ, ಒಳ್ಳೆ ಬುದ್ಧಿವಂತ, ದೇಶ ಅಭಿಮಾನ, ಶಿಕ್ಷಣ ಅಭಿಮಾನ, ರೈತನ ಅಭಿಮಾನ, ಪ್ರಜೆಗಳ ಅಭಿಮಾನ ಮಾಡಿ ಇದ್ದಾಗ ನಮ್ಮ ದೇಶ, ನಮ್ಮ ಕನ್ನಡ ನಾಡು ಅಭಿವೃದ್ಧಿಗೊಳ್ತದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಶಿಕ್ಷಣ ಸಂಸ್ಥೆ ತೆಗೆದಿದ್ದೇವೆ, ಪ್ರೈಮರಿ ಡಿಗ್ರಿ ಕಾಲೇಜ್ವರೆಗೆ ತೆಗೆದಿವೆ. ಗ್ರಾಮೀಣ ವಿಭಾಗದ ಬಡ ಜನಿಷೆ ಶಿಕ್ಷಣ ಪಡೆದು ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ಭಾರತ ದೇಶ ಶಿಕ್ಷಣದಲ್ಲಿ ಉನ್ನತವಾದ ಶಿಖರಕ್ಕೆ ಮುಟ್ಟಬೇಕು. ಆಮೇಲೆ ಆ ತಿಳುವಳಿಕೆ ಮೇಲೆ ಹೋಗಿರ್ತಕ್ಕಂಥ ಕರ್ನಾಟಕದ ಏನು ಮಂತ್ರಿಗಳಿದ್ದಾರೆ, ಉಪಮಂತ್ರಿಗಳಿದ್ದಾರೆ, ಅವರೆಲ್ಲರೂ ಯಾರ ಕಡೆಗೆ ಲಕ್ಷ್ಯ ಕೊಡಬೇಕು ಕೇಳಿದೆ, ರೈತನ ಕಡೆಗೆ ಲಕ್ಷ್ಯ ಕೊಟ್ಟಾಗ ನಮ್ಮ ಕರ್ನಾಟಕ ಬಾಡಿ ಬದುಕ್ತಾ ಇದೆ, ಇಲ್ಲದೆ ಕುಂಠಿತವಾಗ್ತಾ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಬಯಸಬೇಕಾಗುತ್ತೆ. ರೈತ ಹೊಟ್ಟೆಗೆ ಹಾಕ್ತಾ ಇದ್ದಾನೆ. ರೈತ ದುಡಿದು ದುಡಿದು ದುಡಿದು ಕಷ್ಟಪಟ್ಟು ಹತ್ತಿಗೆ ಗೊಬ್ಬರ ಹಾಕೋದು, ದನಗಳು ಬಿಡೋದು, ಮೈಸೋದು, ಅವ ಕಡೆ ಗಮನ ರೈತ ಕೊಡ್ತಾ ಇದ್ದಾನೆ. ಅವನಿಗೆ ಒಂದೇ ಕೆಲಸಗಳಿಲ್ಲ, ಒಂದೇ ಜವಾಬ್ದಾರಿ ಇಲ್ಲ. ಎಲ್ಲ ಕಾರ್ಯಕಲಾಪಗಳನ್ನು ನೋಡಿ ಹೋಗ್ಬೇಕು, ಎತ್ತುಗಳ ಮೇಯಿಸಬೇಕು, ಹಸುಗಳ ಮೇಯಿಸಬೇಕು, ಬೆಳೆಯಲ್ಲಿ ಇರತಕ್ಕಂಥ ಕಳೆ ತೆಗಿಬೇಕು, ಇದೆಲ್ಲ ಜವಾಬ್ದಾರಿ. ಒಬ್ಬ ರೈತ ತನ್ನ ಕೆಲಸ ಬಿಟ್ಟು ಇಂಥ ಕಾರ್ಯಕ್ರಮದಲ್ಲಿ ವಿಲೀನವಾಗಬೇಕಾಗಿದ್ರೆ ಅವನ ಎತ್ತುಗಳು ಉಪವಾಸ ಕೊಡ್ತಾ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೇಲೆ ಎತ್ತರಕ್ಕೆ ಹೋಗಿರ್ತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗಳು ಈ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಅರ್ಥ ಯಾವಾಗ ರಾಜಕಾರಣಿಗಳು ನೋಡಿಕೊಂಡಾಗ ಆ ರೈತ ಸುಗಮವಾಗಿ ತನ್ನ ಕಾರ್ಯಕಲಾಪಗಳಲ್ಲಿ ಸಾಗಿಕೊಂಡು ಹೋಗ್ತಾ ಇದ್ದಾನೆ. ಇಲ್ಲದೆ ಹೋದರೆ ಇಲ್ಲಿ ಇಂಥ ಕಾರ್ಯಕ್ರಮ ವಿಲೀನವಾಗುವಾಗ ಅವನ ಎತ್ತುಗಳು ಅಲ್ಲಿ ಉಪವಾಸ ಕೊಡ್ತಾವೆ, ಅವನ ಕಾರ್ಯಗಳು ಅಲ್ಲೇ ಸ್ಥಗಿತವಾಗುತ್ತವೆ. ಇದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತ ಮಾತು. ಅದಕ್ಕಾಗಿ ಈಗಿನ ಕಾಲದಲ್ಲಿ ವಿಜ್ಞಾನಿಗಳು ಬಹಳ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಾಗಿ ಭಾರತ ದೇಶದೊಳಗಾಗಲಿ ಟ್ರ್ಯಾಕ್ಟರ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ, ಕರೆಂಟ್ ಮಾಡಿಕೊಟ್ಟಿದ್ದಾರೆ, ಮತ್ತೆ ಇಂಜನ್ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ರೈತನಿಗೆ ಸಹಕಾರಗಳು. ಅದಕ್ಕೆ ರೈತಾಪಿ ಜೀವನಕ್ಕೆ ಯಾವ ರಾಜಕಾರಣಿಗಳು ಅವ್ರ ಕೈಲಿ ಸತ್ತಾ ಇದೆ, ನಾವೆಲ್ಲ ತಂದು ಕೊಟ್ಟಿದ್ದೇವೆ, ಅವರೇ ಅಲ್ಲ, ನಾವು ಓಟ್ ಹಾಕಿ ಅವರನ್ನು ಆರಿಸಿಕೊಟ್ಟಿದ್ದೇವೆ. ಅವರು ಹೆಚ್ಚಿನ ನಮ್ಮ ಪ್ರಜೆಗಳ, ನಮ್ಮ ರೈತರ ಗಮನ ಕೊಟ್ಟಿದ್ದೆ ಆದರೆ ನಮ್ಮ ದೇಶ, ನಮ್ಮ ಕರ್ನಾಟಕ ಪ್ರಗತಿವಾಗ್ತಾ ಇದೆ. ಇಲ್ಲದೆ ಹೋದರೆ ರೈತ ಬಿಕ್ಕಿ ಬಿಕ್ಕಿ ಬಿಕ್ಕಿ ಅಳಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ರೈತ ಬಂದವರು ತಿಳಿದುಕೊಳ್ಬೇಕು ರೈತರಿಗೆ ಯಾವ ರಾಜಕಾರಣಿಗಳು ಸಹಕಾರ ಕೊಡ್ತಾ ಇದ್ದಾರೆ, ಎಲ್ಲರೂ ಕೊಡಬೇಕು ಸಹಕಾರ. ಇಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕುಳಿತುಕೊಂಡು ಉಣ್ಣುವಂತ ನಾವೆಲ್ಲ ಜನಗಳು, ರೈತ ಅಲ್ಲಿ ದುಡಿಬೇಕು, ಹೊಲಗಳಲ್ಲಿ ಕಷ್ಟ ಪಡಬೇಕು. ಅದಕ್ಕೆಲ್ಲ ಅವನಿಗೆ ಎಷ್ಟು ಸಹಕಾರ ಕೊಟ್ಟರು ಕಡಿಮೆ. ಅದಕ್ಕೋಸ್ಕರ ನನಗೆ ಈ ಕಾರ್ಯಕ್ರಮದಲ್ಲಿ ಏನು ಸಮಯ ಕೊಟ್ಟಿದ್ರೆ ನಮಗೆ ತುಂಬಾ ಸಂತೋಷವಾಗಿದೆ. ಪೂಜ್ಯರು ನಿಮಗೆಲ್ಲ ಸಲಹೆ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ಬಾಳಿ ಗ್ರಾಮ ಇದೆ, ಆಳಂದ ತಾಲೂಕ ಬಾಳಿ ಗ್ರಾಮದಾಗ ಒಂದ್ ಎಕರೆ ಒಳಗೆ 36 ಲಕ್ಷ ಕಲಂಗಡಿ ಮಾಡಿದ್ದಾನೆ. ನಮ್ಮ ಭಕ್ತ ಇದ್ದಾನೆ. ನಾವು ಹೇಳೋದು ಅದೇ, ನಮ್ಮ ಮಂತ್ರನೇ ಅದೇ, ಮತ್ತೊಂದು ಭಾಷೆ ಅಲ್ಲ. ಅದಕ್ಕೋಸ್ಕರ ನೀವೆಲ್ಲ ರೈತನ ಕಡೆಗೆ ಹೆಚ್ಚಾಗಿ ಗಮನ ಕೊಟ್ಟಿದ್ದೇ ಆದರೆ ನಮ್ಮ ಕರ್ನಾಟಕದ ಬೆಳವಣಿಗೆ ಆಗ್ತಾ ಇದೆ, ನಮ್ಮ ಭಾರತ ದೇಶ ಸುಖವಾಗಿರ್ತಾ ಇದೆ, ರೈತನಿಂದ ಹೊಟ್ಟೆಗೆ ಅನ್ನ ಸಿಗುತ್ತೆ. ಆಮೇಲೆ ಆಳು ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಮ್ಮ ಆಗು ಹೋಗುಗಳು ರೆಂಟೆ ಕುಂಟೆಗಳು ಹಾಗೇನೆ ದೇಶದ ಜೈ ಜವಾನ್ ಜವಾನ್ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಮೇಲೆ ಹೊಣೆಗಾರಿಕೆ ಇರೋದನ್ನ ಹೊಡೆದೋಡಿಸಿ ನಮ್ ಬರುವಂತ ಕಷ್ಟಗಳನ್ನ ಅವು ದೂರೀಕರಿಸಿ ಕಾಪಾಡಿಕೊಂಡು ಹೋಗುವಂತ ಸಾಮರ್ಥ್ಯ ಯಾರ ಬಳಿಗೆ ಇರ್ತಾ ಇದೆ ಕೇಳಿ. ಹೆಚ್ಚಿನ ಹೆಚ್ಚಾಗಿ ಜವಾನ ಸೈನಿಕ ಯೋಧ ಪೊಲೀಸ ಪ್ರಾಮಾಣಿಕವಾಗಿ ದುಡಿದು ನಮ್ಮ ದೇಶ ಬೆಳವಣಿಗೆ ಮಾಡಿರ್ಬೇಕು. ರೈತನಿಂದ ನಮ್ಗೆ ಹೊಟ್ಟೆ ತುಂಬತಾ ಇದೆ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ರೈತಿಗೂ ಎಷ್ಟು ಸಹಾಯ ಕೊಟ್ಟರು ಕಡಿಮೆ ಅಂತ ಎಲ್ಲ ಮನವರಿಕೆ ಮಾಡಿಕೊಳ್ಬೇಕು. ನೀವೆಲ್ಲ ಈ ವಿಷಯದಲ್ಲಿ ಏನಾದರೂ ಸಿಗುತ್ತೆ ಅರಿತುಕೊಳ್ಬೇಕು. ನಾ ಹೆಚ್ಚಾಗಿ ಒಕ್ಕಲ್ತನ ಗಮನ ಕೊಡ್ತಾ ಇದ್ದೇನೆ. ಇಲ್ಲೇ ಮಗಿ ಗ್ರಾಮ ಮೊದಲೇನು ಬೆಳೀತಾ ಇರ್ಲಿಲ್ಲ, ಅಲ್ಲೆಲ್ಲ ಕಳೆ ಬೆಳೀತಾ ಇತ್ತು. ಈಗ ನೋಡಿದ್ರೆ 2 ಎಕರೆ ಒಳಗ 40 ಲಕ್ಷ ಟಮಾಟಿ ತೆಗೆದುಕೊಂಡೆ. ನಾನು ಹೋದೆ ಮುತ್ತಾಣಿಯಲ್ಲಿ, ಹಾಗೆ ಕಾಪಾಡು, ಹಾಗೆ ನೋಡಿಕೊಳ್ಳು, ಶ್ರದ್ಧಾ ಇಲ್ಲಿ ಆ ಬೆಳೆ ಮೇಲೆ ನಿನ್ನ ಲಕ್ಷ ಇಲ್ಲ ಅಂತ ಹೇಳಿದಾಗ ಮತ್ತೆ ಬುನಧಾನಿ ಬಂದಾಗ 2 ಲಕ್ಷದಲ್ಲಿ 40 ಲಕ್ಷ ಆಯ್ತು. ಅಳನ್ ತಾಲೂಕು ಸಿದ್ದರಾಮ್ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ನೀವು ಆ ಕಡೆ ಗಮನ ಕೊಡಿ. ನಿಮ್ಗೆ ಗಮನ ಯಾರು ಕೊಡ್ಬೇಕು ಕೇಳಿದ್ರೆ ನಮ್ಮ ರಾಜಕಾರಣಿಗಳು ಬಹಳಷ್ಟು ಗಮನ ಕೊಡ್ಬೇಕು. ನಿಮ್ಗೆ ಎಷ್ಟು ಕೊಟ್ಟು ಕೊರ್ತೀನಿ, ಹಲವಾರು ರೋಗ ರುಜಿಗಳು ಬರ್ತಾ ಅವ್ಕೆ ಸಲಕರಣೆ ಬೇಕು, ಅವಕ್ಕೆಲ್ಲ ಸಹಾಯ ಆಗ್ಬೇಕಾಗುತ್ತೆ, ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕಂತ ಇಷ್ಟನೇ ಹೇಳಿ. ಹೆಚ್ಚಿಗೆ ಹೇಳದೆ ನಿಮ್ಮಂತ ರೈತರೇ ನಮ್ಮ ದೇಶ ಬೆನ್ನೆಲುಬು ಇದ್ದಾರೆ, ಅವರನ್ನು ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಶ್ರೀಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಯೋಗಿಗಳನ್ನು ಮಾಡ್ತಾ ಇದ್ದಾರೆ, ಹಕ್ಕಿ ಪಕ್ಕಿಗಳನ್ನು ಮಾಡ್ತಾ ಇದ್ದಾರೆ, ಸೋಮಾರಿಗಳನ್ನು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ರೈತ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ತಿಳಿದುಕೊಂಡು ಆ ಮೇರೆಗೆ ನಡೆದುಕೊಂಡು ಹೋದ್ದೇ ಆದ್ರೆ ಆ ಭಗವಂತ ಮಹಾಂತೇಶ ಜಗದಾಜ್ಯವರು ಪಂಚಾಚಾರ್ಯ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳುತ್ತಾ ನನ್ನ 4 ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೆ. ಇದುವರೆಗೆ ಜುಲೈ 27-29 ಕಲಬುರಗಿಯಲ್ಲಿ ಜರುಗಿದ ಕೃಷಿ ಮೇಳದಲ್ಲಿ ಏರ್ಪಡಿಸಿದ ವಿಚಾರಗೋಷ್ಠಿಗಳಲ್ಲಿ ಅಫ್ಜಲ್ಪುರ್ ತಾಲೂಕಿನ ಚಿಣಂಗೇರಿಯ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ನೀಡಿದ ಆಶೀರ್ವಚನದ ಧ್ವನಿ ಮುದ್ರಣ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಇನ್ನು ಮುಂದೆ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಶೋಭಕ ಇದ್ದ ಬಾರಪ್ಪ, ಈಗ ಬಂದೆ ನೀನ. ಅಲ್ಲ ಮತ್ತಂತಿಲ್ಲ, ಮತ್ತೆ ನೀನು ಮೆಸೇಜ್ ಹಾಕಿ ಎಷ್ಟೊತ್ತಾಯ್ತು ಬರ್ತೀನಿ ಅಂತ ಹೇಳಿ, ನಾ ಫೋನ್ ಮಾಡಿದ್ರ ಫೋನ್ ಎತ್ತಲಿಕ್ಕೆ ತಯಾರಿಲ್ಲ, ಮೆಸೇಜ್ ಹಾಕಿದ್ರೆ ನೋಡಂಗಿಲ್ಲ, ಮತ್ತೆ ನಿನ್ ಮೆಸೇಜ್ ನೋಡ್ಕೊಂಡು ನಾ ಎಷ್ಟೊತ್ತನ ಕಾಯ್ಬೇಕು ನಿನಗೆ? ಬರ್ತೀನಿ ಅಂದ್ಮೇಲೆ ಬರ್ಬೇಕಪ್ಪ ಹೇಳಿ ಟೈಮಿಗೆ, ನಾವ್ ಎಲ್ಲರ ಹೋಗೋದಿರ್ತದೆ, ಏನೋ ಕೆಲಸ ಇರ್ತದೆ, ನೀ ಹಿಂಗ್ ಮಾಡಿದ್ರೆ ಹೆಂಗ್ ಅಂತೀನಿ ನಾನು? ಆಯ್ತಾ ಬೈದು ಇನ್ನ ಅದನ್ನ ಅಲ್ಲ, ನೀ ಸುಮ್ ಕೂತ್ರ ಮತ್ ನಾವು ಸುಮ್ ಕೊಡ್ಬೇಕಾಗ್ತದೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ಮತ್ ಬರ್ತದೆ ನೋಡೋದು. ಅದೇನ ಹೇಳೋದು ಏನಂತಂದ್ರ, ಎದುರೋಗೇನ ಸಿಟ್ಟು ಬಂದಿತ್ತಂತಂದ್ರ ಅವಾಗ ನಾವು ಸಹಿತ ಸಿಟ್ಲಿಂದ ಹಾರಾಡ್ಬಿಡದಂತ ಅಂತ ನಮ್ ಗುರುಗಳು ಹೇಳ. ಅದಕ್ಕೆ ನೀ ಸುಮ್ ಕೂತೇನೆ? ಯಾಕಂತಂದ್ರ ಈಗ ನಾ ಏನ್ರ ನೀ ಇನ್ನೂ ಜೋರ್ ಮಾಡ್ತೇನೆ. ಹೌದು, ಅದಕ್ಕೆ ಮುಗಿತು ಅಂದ್ರ ನನಗೆ ಯಾಕೆ ತಡ ಆಯ್ತು ಅಂತ ಆಮೇಲೆ ಹೇಳ್ತೀನಿ. ಈಗ ಹೇಳಿ ಅದಕ್ಕೆ ತಡ ಆಯ್ತು ಅಂತ ಹೇಳಿ. ನಿಂದೆಲ್ಲ ಸಿಟ್ಟು ಕಡಿಮೆ ಇತ್ತು? ಸಿಟ್ಟೇನ್ ಕಡಿಮೆ ಆಗಂಗ್ಲಿ ಬಿಡು, ನೀ ಹೇಳಿದ್ಮೇಲೆ ಏನಾರ ಕಡಿಮೆ ಮಾಡ್ಕೋಬೇಕಾಗ್ತದೆ. ಏನೈತಂತ ಶೋಭಕ್ಕ, ನಿಂಗ್ ಗುರ್ತದ ನಾ ಟೈಮಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ, ಪ್ರಯತ್ನ ಮಾಡ್ತೀನಿ. ಹೌದು ಹೌದು ಹೌದಲ್ಲ. ಏನೈತಂತ, ಹಾದ್ಯ ಹೊಂಟಿದ್ದ ಒಬ್ಬ ಹುಡುಗ, ಸಣ್ಣ ವಯಸ್ಸಿನ, ಸ್ಕೂಟರ್ ಓಡಿಸ್ಕೋತ ಹೊಂಟನ. ಒಂದ್ ಕೈಯಾಗ ಎಕ್ಸಲೇಟರ್ ಅದ, ಇನ್ನೊಂದ್ ಕೈದಾಗ ಮೊಬೈಲ್ ಅದ. ಅದು ಮಾತಾಡ್ಕೊಂಡು ಹೊಂಟಾನ ಹೊಂಟಾನ ಹೊಂಟಾನ ಅಂತಂದ್ರ ಎದುರು ಇನ್ನೊಬ್ಬ ಹಂತವನ್ನೇ ಬಂದಪ್ಪ. ಅವ ಹಿಂಗ್ ನೋಡ್ತಾನ, ಇವಾಗ ನೋಡಿದ ಇಬ್ರಿಗೆ ರೋಡ್ ಮೇಲೆ ಲಕ್ಷ ಇಲ್ಲ, ಮಾತಿನೊಳಗೆ ಲಕ್ಷ, ಇಬ್ರು ಆಕ್ಸಿಡೆಂಟ್ ಆಯ್ತು. ಯೋ ಯೋ ಯೋ ಯೋ ನೀ ಅದನ್ನ ನೋಡ್ಕೊಂಡ್ ಬರೋದ್ ತಡ ಆಯ್ತು ನಂಗಾದ್ರೆ. ಅಲ್ಲ ಏನ್ ಕತಿ ಕೇತಿ, ಉಳಿದ್ರೆಲ್ಲ ನಿಂತ್ರಪ್ಪ ನೋಡ್ಕೊತ. ಹೌದು, ಫೋಟೋ ತೆಗಿಯೋದೊಂದ್ ಬಾಳ ಇರ್ತದೆ, ಈಗ ಎಲ್ಲಾರ ಬಳಿ ಮೊಬೈಲ್ ಒಂದ್ ಇರ್ತಾವ, ಅದು ಫೋಟೋ ತಕ್ಕೊತ್ ನಿಂತ್ ಬಿಡ್ತಾರೆ. ಏನ್ ಮಾಡ್ಬೇಕು ಮುಂದ ಅನ್ನೋದ್ ಲಕ್ಷಕ್ ಬರಂಗಿಲ್ಲ ಅವ್ರಿಗೆ. ಅದು ಬೇಕಲ್ಲ, ಅದನ್ ಯಾಕೆ ಮುಟ್ಟಬೇಕು? ಸ್ವಲ್ಪ ಎಚ್ಚರಿದ್ರಂದ್ರೆ ವೈದ್ಯ ಏನಾಗಿದಪ್ಪ ಏನು ಅಂತ ಕೇಳ್ತಾರೆ. ಬಿದ್ದು ಬಿಟ್ಟಿದ್ರು ಏನು ಮಾತಿರ್ಲಾರ್ದ ಕತಿ ಇರ್ಲಾರ್ದ ಎಚ್ಚರಿಲಾರ್ದ ಅಂತಂದ್ರೆ ಅದ್ರ ಕಡೆ ಯಾರು ಲಕ್ಷ ಕೊಡಂಗಿಲ್ಲ. ಬರೀ ಫೋಟೋ ತೆಗೆಯೋದೊಂದೇ ಮಾಡ್ತಿರ್ತಾರೆ, ಅಪ್ಲೋಡ್ ಮಾಡ್ತಾರೆ. ಹೌದಲ್ಲ, ಅಪ್ಲೋಡ್ ಲಿಂದ ಏನ್ ಸಿಗೋದದ? ಏನ್ ಸಿಗೋದ್ ಯಾರು ಅವ್ರವ್ರು ನೋಡಿದ್ರೆ ಅಂತಂದ್ರೆ ಏನು ಅವ್ರಿಗೆ ಗೊತ್ತಾಗ್ಬಹುದು. ಅಲ್ಲ ಶೋಭಕ್ಕ, ನಾನ್ತೀನಿ ಅಪ್ಲೋಡ್ ಮಾಡಿ ಸಂಬಂಧ ಪಟ್ರ ನೋಡ್ತಾರ ಒಂದು ಮಾತು ಖರೆ, ಆದ್ರೆ ಅಲ್ಲಿ ಯಾರಿಗೆ ಸಮಸ್ಯೆ ಆಗ್ಯದ ಅಲ್ಲಿ ಆ ಟೈಮ್ನಾಗ ಅದು ಮಾಡುವಂತದ್ದಲ್ಲ ಅದು. ಅವ್ರ ಜೀವ ಉಳಿತಂದ್ರೆ ಮುಂದೆ ಸಂಬಂಧ ಪಟ್ರ ನೋಡಿ ನೋಡ್ತಾರ. ಹೌದು ಹೌದು, ಆ ಜೀವ ಹೋದ್ಮೇಲೆ ಅದು ನೋಡಿ ಉಪಯೋಗ ಬರ್ತದೆ. ಖರೆ ಅದ. ಅಥವಾ ಸಮಸ್ಯೆ ಸ್ವಲ್ಪ ಹೋಗೋದ ದೊಡ್ಡ ಸಮಸ್ಯೆ ಆಯ್ತಂದ್ರೆ ಏನು ಉಪಯೋಗ ಬರ್ತದೆ? ಅಲ್ಲ, ಆ ಟೈಮ್ ಒಳಗೆ ಏನಿರ್ತದಲ್ಲ, ಒಂದ್ ಅರ್ಧ ತಾಸ್ ತಾಸಿನೊಳಗೆ ದವಾಖಾನೆಗೆ ಹೋಗಿ ಮುಟ್ಟಿಸ್ತದಲ್ಲ, ಗೋಲ್ಡನ್ ಟೈಮ್ ಅಂತಾರೆ ಶಿವಮೊಗ್ಗ. ಆ ಟೈಮ್ ಬಹಳ ಮಹತ್ವದ ಇರ್ತದೆ ನೋಡಲ್ಲಿ. ಹೌದಲ್ಲ, ಅದು ಯಾರನ್ನ ಹೋಗಿ ಅಲ್ಲಿದ್ದವರು ಒಟ್ಟು ಹಾಸ್ಪಿಟಲ್ ಮುಟ್ಟಿಸಿ ಆಮೇಲೆ ಯಾರ್ದ್ರ ಫೋನ್ ಮಾಡ್ರಿ, ಏನಾರು ಮಾಡ್ರಿ, ಅಪ್ಲೋಡ್ ಮಾಡ್ರಿ, ಇನ್ನೊಂದ್ ಮಾಡ್ರಿ, ಮತ್ತೊಂದ್ ಮಾಡ್ರಿ. ನಾ ಏನ್ ಮಾಡಿದ್ರಿ? ಇದೇ ಕೆಲಸ ಮಾಡಿದ್ರು, ಈ ಕೆಲಸ ಮಾಡಿ ಬಂದೆ. ಏನಂತಂದ್ರೆ ಅವ್ರಿಬ್ರು ಬಿದ್ದಿದ್ರು, ಎಲ್ಲರೂ ನಿಂತಿದ್ರು. ಹೌದು, ಅದಕ್ಕೆ ನಾ ಏನ್ ಮಾಡಿದೆ, ಬಡ ಬಡ ಅವ್ರ ಗಾಡಿ ಎಲ್ಲ ಬಾಜು ಸರಿಸಿ ಅವರಿಬ್ರಿಗೆ ಇದು ಮಾಡಿ ಆಂಬುಲೆನ್ಸ್ ಗೆ ಫೋನ್ ಮಾಡಿ ಅವರಿಬ್ರಿಗೆ ಹಾಸ್ಪಿಟಲ್ ಕಳಿಸಿ ಬಂದ. ಹೌದಾ, ಈಗ ತಡ ಆಯ್ತು ನೋಡ್. ಈಗೇನಂದ್ರೆ ಈಗೇನಿಲ್ಲ, ಶಬಾಷ್ಗಿರಿ ಕೊಡ್ಬೇಕಾಗ್ತದಪ್ಪ, ವಾಪಸ್ ತಗೊಂಡ್ಬಿಡ್ತೀನಿ. ಶಬಾಷ್ಗಿರಿ ಬೇಕಾಗಿಲ್ಲ, ಅಲ್ಲ ಶಬಾಷ್ಗಿರಿ ಬೇಕಪ್ಪ, ಇಂತ ಕೆಲಸ ಮಾಡಿದಾಗ ಹೊಗಳಿಕೊಬ್ರು ಬೇಕು. ಹೊಗಳಿದಾಗ ಏನಾಗ್ತದ, ಇನ್ನ ಇಷ್ಟು ಹುಮ್ಮಸ್ಸ ಬರ್ತಿರ್ತದೆ. ಅಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಸಾರ್ಥಕ ಆಯ್ತು ಅನ್ನೋದು ಅಂತೇಳಿ. ಹೌದಲ್ಲ, ಹೌದು. ಅದಕ್ಕೆ ಶೋಭಕ್ಕ ನಾ ಏನಂತೀನಿ, ಈಗ ದೊಡ್ಡೂರಾಗಂತೂ ಇದು ನಡೆದ. ಹೌದು, ಮೊಬೈಲ್ ಮೇಲೆ ಮಾತಾಡ್ಕೋತ ಗಾಡಿ ನಡೆಸೋದು ಅದು ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಾರಪ್ಪ. ಆದ್ರೆ ಶೋಭಕ್ಕ, ಯಾವುದೇ ಒಂದು ಫ್ಯಾಷನ್ ಅಥವಾ ಯಾವುದೇ ಒಂದು ಆವಿಷ್ಕಾರ ಏನದಲ್ಲ, ಅದು ನಮ್ಮ ಜೀವಕ್ಕೆ ಕೂತು ಬರಬಾರ್ದು, ನಮ್ಮ ಜೀವಕ್ಕೆ ಹಾನಿ ಆಗ್ಬಾರ್ದು. ಹೌದು ಹೌದಲ್ಲ, ಹೌದು ಹೌದು. ಈ ಮೊಬೈಲ್ ಆವಿಷ್ಕಾರದಲ್ಲ ಇದೆಲ್ಲರ ಕೈಗೂ ಬಂದದೆ. ಖರೆ ಅದೇ, ಎಲ್ಲಾರು ಸಣ್ಣ ಹುಡುಗರು ಮೊದಲು ಮಾಡ್ಕೊಂಡು ಮೊಬೈಲ್ ಬೇಕಂತಾರೆ. ಸಣ್ಣ ಹುಡುಗರು ಬೇಕು, ದೊಡ್ಡವರು ಬೇಕು, ಸ್ಥಿತಿವಂತರು ಬೇಕು, ಇರ್ಲೇ ಇರದವ್ರು ಬೇಕು, ಇರ್ಲೇ ಇರದವ್ರಿಗೂ ಸಹ ಮೊಬೈಲ್ ಅದ. ಹೌದು, ಈಗ ಏನಾಗ್ಯದಂತ, ಮೊಬೈಲ್ ಬಿಟ್ಟೇ ಇರುದಿಲ್ಲ. ಹೌದು, ಈಗ ಗಾಡಿ ನಡೆಸೋರು ಮೊಬೈಲ್ ಮೇಲೆ ಮಾತಾಡ್ಕೊಂಡ ಗಾಡಿ ನಡೆಸ್ತಿರ್ತಾರೆ. ಅದು ಬಿಡು, ರಿಂಗ್ ಮಾಡ್ಕೊತ ಹೋಗ್ತಾರೆ, ನಂಬರ್ ಹುಡ್ಕೋತ ಹೋಗ್ತಾರೆ, ಅದ್ರ ಮೆಸೇಜ್ ಮಾಡ್ಕೊತ ಹೋಗ್ತಾರೆ. ಇದು ಯೂಸ್ ಆಯ್ತಾ? ಹೌದು. ಇನ್ ಯಾರು ರೋಡ್ ಕ್ರಾಸ್ ಮಾಡ್ತಿರ್ತಾರ ನೋಡ್ಕೊಂಡು, ಹೌದು, ಅವರು ಸಹಿತ ಮೊಬೈಲ್ ಮಾತಾಡ್ಕೊತೆ ಕ್ರಾಸ್ ಮಾಡ್ತಿರ್ತಾರೆ. ಅಂದ್ರ ಇಬ್ಬರದಾಗ ಯಾರೋ ಒಬ್ಬರು ಶಾಣೆತನ ತೋರಿಸಿ ಒಬ್ಬರು ಎಚ್ಚರಲಿಂದ ಇದ್ರೆ ಎಕ್ಸಿಡೆಂಟ್ ತಪ್ಪುತ್ತೆ. ಹೌದು, ವಸ್ತು ಮಂದಿ ಅವರೇ ಆದ್ರೆ ಅದಕ್ಕೆ ಎಕ್ಸಿಡೆಂಟ್ ಚಲಿತವೆ. ಖರೇನೆ ಅದು, ಮತ್ತೆ ಹೌದು, ಯಾಕಂದ್ರೆ ಮಾತಿನ ಕಡೆ ಲಕ್ಷ ಇರ್ತದ. ನಾವ್ ಏನ್ ಕೆಲಸ ಮಾಡ್ಲಿಕತ್ತೀವಿ, ಎಲ್ಲಿ ನಡಿಲಿಕತ್ತೀವಿ, ಅದ್ರ ಲಕ್ಷ ಇರಂಗಿಲ್ಲ. ಆ ಒಂದು ಸಿಚುವೇಶನ್ ತಲೆಗಿಲ್ಲ, ಗೊತ್ತಿರಂಗಿಲ್ಲ. ಸುಮ್ನೆ ಅಲ್ಲಿಗೆ ಹೋಗ್ಬೇಕಂತ ತಲೆಗೆ ಒಂದ್ ಫೀಡ್ ಇರ್ತದೆ, ಆ ಫೀಡ್ ಪ್ರಕಾರ ಹೋಗ್ತಿರ್ತಾರ ಅವ್ರು. ಸುಮ್ ತಮ್ ಕಾಲ್ಗಳ ತಾವ್ ಹೋಗ್ತಿರ್ತಾವ, ಅದಕ್ ವಿಚಾರ ಮಾಡೋ ಶಕ್ತಿ ಇರಂಗಿಲ್ಲ ಅಲ್ಲಿ. ಯಾವಾಗ ಬರ್ತದ ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಅಂದ್ರೆ ಮಾತನ್ಯಾಗ ಏನ್ ಮುಳಿ ಹೋಗಿರ್ತಾರ ನೋಡ್, ಆ ಮಾತಿಗೆ ಅನ್ಸರ್ ಮಾಡಿದ್ರೆ ಗೊತ್ತಿರ್ತಾರ ಅವ್ರು. ಯಾವ ಧರಣ್ಣ ಬಡಿತು ಬಡಿತು ಅಂದ್ರೆ ಅವಾಗ ಎಚ್ಚರ ಆಗಿಬಿಡ್ತಾರ. ಈ ಜಗತ್ತಿಗೆ ಬರ್ತಾರೆ, ಅವಾಗ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಜಗತ್ತಿಗೆ ಬರೋದ್ರಾಗ ಟೈಮ್ ಹೋಗ್ಬಿಟ್ಟು. ಖರೆ ಅದು. ಅದಕ್ಕ ನಾ ಏನ್ ಅನ್ನೋದಂತಂದ್ರೆ, ಈ ಮೊಬೈಲ್ ಏನದ್ರ ನಾವು ನಿಂತಾಗ ಮನೆಗಿದ್ದಾಗ ಹೊಲದಾಗ ಕೆಲಸ ಮಾಡೋ ಮುಂದ ಏನು ಅವಾಗ ಎಷ್ಟು ಬೇಕಷ್ಟು ಮಾತ್ರ. ಖರೆ ಅದು. ಹೌದು ಅಲ್ಲ, ನೀವು ರಸ್ತೆ ಮೇಲೆ ಹೋಗೋ ಮುಂದಾಗ ಫೋನ್ ಬಂದ್ರು ಒಂದ್ ಕಡೆ ಸೈಡ್ ನಿಂತ್ಕೊಂಡು ಮಾತಾಡಿ ಮುಂದೆ ಹೋಗ್ರಿ. ಹೌದು, ಎಷ್ಟೊತ್ತಾಗಬೇಕಾಗಿದೆ? ಅರ್ಜೆಂಟೇ ಇತ್ತು ಅಂತಂದ್ರೆ ಒಂದ್ ಸೈಡ್ ನಿಂತ್ಕೊಂಡು ತಗೊಂಡು ಮಾತಾಡಿ ವಿಷಯ ಮುಗಿಸಿಕೊಂಡು ಮುಂದಕ್ಕೆ ಹೋಗ್ಬೋದು. ಅಂದ್ರೆ ಫಾಸ್ಟ್ ಹೋಗೋದ? ಇಲ್ಲ ಅಂದ್ರೆ ಅದು ಬಂದ್ರ ಬರೋಲ್ದಕ್ಕಂತೇಳಿ ನಾವು ಹೋಗಂಗ್ ಹೋಗ್ಬಿಡ್ಬೇಕು. ಎಲ್ಲಿ ಮುಟ್ತೀವಿ? ಮುಟ್ಟಿದ ಮೇಲೆ ಅದನ್ನ ತೆಗೆದು ನೋಡ್ಬೇಕು, ಯಾರು ಮಾಡಿದ್ರು, ಮಿಸ್ ಕಾಲ್ ಯಾರು, ಎಷ್ಟದ, ಎದಕ್ಕೆ ಮಾಡ್ಯಾರ, ಕೇಳ್ಬಿಟ್ರೆ ಮುಗ್ದೆ ಹೋಯ್ತಪ್ಪ, ಯಾರಿಗೂ ತೊಂದ್ರೆ ಇಲ್ಲ. ಗಾಡಿ ನಡೆಸೋರು ಇದೇ ವಿಚಾರ. ಹೌದಲ್ಲ, ಗಾಡಿ ನಡೆಸೋ ಮುಂದ ನಾವು ಫೋನ್ ಮಾಡ್ಲಿತ್ತೀವಿ ಅಂದ್ರೆ ಶೋಭಕ್ಕ, ಗಾಡಿ ಫಾಸ್ಟ್ ಹೋಗ್ತದೇನು, ಸ್ಲೋನೇ ಹೋಗುದು. ಅವಾಗ ಏನಾಯ್ತು, ನಾವ್ ಎಷ್ಟ್ ಟೈಮ್ ಮುಟ್ಟಬೇಕು ಆ ಟೈಮ್ ಮುಟ್ಟೋದಿಲ್ಲ. ಮುಟ್ಟದಾಗಲ್ಲ ಅಂದ್ರೆ ಟೈಮ್ ಅಂತ ಹೆಚ್ಚಿಗೆ ಹೋಯ್ತೆ. ನಾವ್ ಏನ್ ಉಳಿಸಿದಂಗಾಯ್ತು? ಏನು ಉಳಿಸದಾಗಿಲ್ಲ, ಅನಾಹುತಗಳೇ ಜಾಸ್ತಿ ಆಗ್ತದೆ. ಅನಾಹುತಕ್ಕೆ ನಾವು ಅವಕಾಶ ಮಾಡ್ಕೊಟ್ಟು ಎರಡೂ ಕೈಯಿಂದ ಬರಮಾಡ್ಕೊಂಡಂಗಾಯ್ತ. ನೀ ಬಾ ಬಾ, ಆ ಬಾಯಿ ವಿಜಯ ಮಾರಂತೀವ ನೋಡು. ಖರೆ ಖರೆ ಅದು. ಹಂಗ ಇದನ್ನ ನಾವು ಮಾಡಬಾರ್ದು. ಆಮೇಲೆ ಇನ್ನೊಂದೇನೇ ಶೋಭಕ್ಕ, ಈಗ ಮಾತಾಡ್ಲಿಕ್ಕೆ ಏನ್ ರೊಕ್ಕ ಹತ್ತದಿಲ್ಲ, ಎಲ್ಲ ಫ್ರೀ, ಇಂಟರ್ನೆಟ್ ಫ್ರೀ, ಡಾಟಾ ಫ್ರೀ. ಆ ಫೋಟೋ ನೋಡ್ದ, ಈ ಫೋಟೋ ನೋಡ್ದ, ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ದ, ಗುಡ್ ನೈಟ್ ಹೇಳ್ದ. ಹೌದು, ಅಷ್ಟೇ ಯಾಕೆ ರಜಣ್ಣ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ತ್ರಾಸ್ ಮಾಡ್ಕೊಳ್ಳೋರು ಇದಾರೆ ಈಗ. ಅದು ಬೇರೆ, ನಮ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಮ್ ಗುಡ್ ಮಾರ್ನಿಂಗ್ ಹೇಳಿಲ್ಲ ವಾಪಸ್ ಹೇಳಿಲ್ಲ. ನಾವ್ ಅಂತಬ್ರಿ ಏನ್ ಕೆಟ್ಟ ಮಾಡಿ, ಕೆಟ್ಟ ಮಾಡಿ ಅಂತ ವಿಚಾರಗಳದಾವ ಈ ಸದ್ಯಕ್ ಮಂದಿವಲ್ಲಿ. ಅದ್ರ ಶುಭಕ, ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಬೇಕು ಇಲ್ಲಂತಿಲ್ಲ, ಅದೇ ಒಂದು ಕಾಯಕ ಆಗ್ಬಾರ್ದು. ಅದೇ ಒಂದು ಕಾಯಕನೇ ಇರ್ತದೆ ಮುಂಜಾನೆ ಕೂಡಲೇ. ಹೌದು, ಎಲ್ಲರಿಗೂ ಮೊಬೈಲ್ ಹಿಡ್ಕೊಂಡು ಕೂಡದಂದ್ರೆ ಏನು, ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸೋದಪ್ಪ. ಆದ್ರೆ ಇನ್ನೊಂದು ಗಮನಿಸಲು ಶೋಭಕ ಏನದು, ಎದ್ರು ಬಂದ್ರೆ ಗುಡ್ ಮಾರ್ನಿಂಗ್ ಜಲ್ದಿ ಹೇಳೋದಿಲ್ಲ, ಹೇಳಂಗಿಲ್ಲ ಖರೆ ಅದ. ಮೊಬೈಲ್ ಹೇಳೋದು ಹೌದು, ಮಾತುಗಳು ಜಾಸ್ತಿ ಬರ್ತಾವ ಮೊಬೈಲ್ ಒಳಗ. ಆಮೇಲೆ ಹುಟ್ಟಹಬ್ಬ ಇರ್ತಂತ ಇಟ್ಕೋ, ಹುಟ್ಟಹಬ್ಬ ಮೊಬೈಲ್ ನಾಗ ವಿಶ್ ಮಾಡುದು. ಎದ್ರು ಬಂದ್ರೆ ಶೋಭಕ್ಕಂದ್ ಹುಟ್ಟಹಬ್ಬ ಅಂತ ನೆನ್ಪಿಲ್ಲ, ಶೋಭಕ್ ವಿಶ್ ಮಾಡೋದಿಲ್ಲ. ನಮ್ ಮೊಬೈಲ್ ಹೇಳಿಲ್ಲ, ಮೊಬೈಲ್ ದಾಗ ಹೇಳ್ಬಿಟ್ಟಿವಿ ಸಾಕಂತ ಬಿಡುದು. ಅಂತಂದ್ರ ನಾವ್ ಎಲ್ಲಿಗೆ ಬಂದ್ ಹತ್ತಲಿದ್ದೀವಿ ಅನ್ನೋದನ್ನ ವಿಚಾರ ಮಾಡು. ಆಮೇಲೆ ಕೆಲವೊಂದ್ ಮಕ್ಕಳು ಕೆಲವೊಬ್ರು ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅಂತವೆಲ್ಲ ನೋಡಿ ಅಂತ ಕೆಟ್ಟ ಕೆಟ್ಟ ಇದಕ್ಕೆ ದಾಸ ಆಗ್ಲಿ. ಅದರಿಂದ ಏನಾಗ್ತದ, ಈ ಟೀನ್ ಏಜ್ ನವ್ರು ಏನಿರ್ತಾರಲ್ಲ ಅಂತವ್ರು ಸ್ಪೆಷಲಿ ಅಂತದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರ. ಅಡಿಕ್ಟ್ ಆಗ್ಲಿತ್ತ ಅವ್ರ ಜೀವನ ಹಾಳು ಮಾಡ್ಕೊಳ್ಳಿ. ಖರೆ, ಅದಕ್ಕ ಯಾವ ಮಕ್ಕಳು ಇಂತ ನೋಡ್ತಿರ್ತಾರ ಅಂದ್ರೆ, ಯಾವ ತಾಯಿ ತಂದೆ ಪೋಷಕರು ಮಕ್ಕಳಿಗೆ ಇಂತ ಕೊಡ್ಸಾರ, ಅವ್ರದ ಜವಾಬ್ದಾರಿ ಏನು ಅಂತಂದ್ರೆ ನಮ್ಮ ಮಕ್ಕಳು ಏನ್ ನೋಡ್ಲಿತ್ತಾರ, ಅದ್ರಾಗ ಏನ್ ಮಾಡ್ಲಿತ್ತಾರ ಅಂತ ನಾವು ಮೊಬೈಲ್ ತಗೊಂಡು ದಿವಸ ನಾವು ಚೆಕ್ ಮಾಡ್ತಿರ್ಬೇಕು. ಯಾಕಂದ್ರೆ ನಾವು ಮೊಬೈಲ್ ಕೊಡಿಸಿರ್ತೀವಿ, ನಮ್ಗೆ ಅಧಿಕಾರ ಇರುತ್ತೆ ಮೊಬೈಲ್ ನೋಡ್ಲಿಕ್ಕೆ. ಬ್ಯಾಡ್ ಅನ್ನೋದಿಲ್ಲ, ಹೌದಲ್ಲ, ಬ್ಯಾಡ್ ಅಂದ್ರು ಜಿದ್ ಮಾಡ್ಲಿತ್ತಾರ ಏನೋ ಅದ ಅಂತ ತಿಳ್ಕೋಬೇಕು. ಹೌದಲ್ಲ, ಅದಕ್ಕೆ ಅವ್ರು ಏನ್ ಚೆಕ್ ಮಾಡ್ಲಿತ್ತಾರ, ಏನ್ ನೋಡ್ಲಿತ್ತಾರ, ಯಾವ್ಯಾವ ಸೈಟ್ ವಿಸಿಟ್ ಮಾಡ್ಲಿತ್ತಾರ, ಇವೆಲ್ಲ ಯಾರ್ಯಾರ ಜೋಡಿ ಮಾತಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಅವ್ರು ಒಳ್ಳೆಯವರದ್ರೋ ಇಲ್ಲೋ, ಹೌದು, ಯಾರ್ಯಾರೋ ಫ್ರೆಂಡ್ಸ್ ಆಗ್ತಾರ, ಇನ್ನೂ ಆಗ್ತಾರ, ಅದಾದ್ಮೇಲೆ ಏನೋ ಅನಾಹುತಗಳನ್ನು ಆಗ್ತಾವ, ನೋಡ್ತೀವಿ ಕೇಳ್ತೀವಿ ಬೇಕಾದಷ್ಟದಪ್ಪ. ಆದ್ರೆ ಈಗ ಈ ಮೊಬೈಲ್ ಏನದಲ್ಲ, ಬಹಳ ಒಳ್ಳೆ ಒಂದು ಸಾಧನೆ ಅದಪ್ಪ, ಉಪಯೋಗ ಮಾಡ್ಕೊಂಡ್ರೆ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಸಾಧನೆ ಅದ. ಎಷ್ಟಪ್ಪ ಕುತ್ಕೊಂಡಲ್ಲೇನೆ ಎಲ್ಲಾ ಕೆಲಸಗಳು ಆಗ್ಬಿಡ್ತಾವ, ಮಾಹಿತಿ ಸಿಗ್ತದೆ, ಮಾಹಿತಿ ಸಿಗ್ತದೆ, ಕೆಲಸಗಳಾಗ್ತಾವ. ನೀ ಕೆಇಬಿಗೆ ಹೋಗ್ಬೇಕಂದ್ರ ಒಂದ್ ತಾಸ ಎರಡ್ ತಾಸರ ಬೇಕಪ್ಪ, ಇಲ್ಲೇ ಬಿಲ್ ಕಟ್ಟಬಹುದು, ಇಲ್ಲೇ ಬಿಲ್ ಕಟ್ಟಬಹುದ, ಟ್ರೈನ್ ಟಿಕೆಟ್ ಬುಕ್ ಮಾಡಬಹುದು, ಮಾಡಬಹುದ, ಬಸ್ ಟಿಕೆಟ್ ಮಾಡಬಹುದು, ಎಲ್ಲ ಎಷ್ಟು ಸರಳದ ಅಂತಿ, ಹೋಟೆಲ್ ಮಾಡಬಹುದು. ಏ ಮೊನ್ನೆ ಇಂದ ಶೋಭಕ ನಿಂಗೆ ಹೇಳ್ತೇನೆ ಕೇಳು, ಮೊನ್ನೆ ಒಬ್ರು ವಿಜ್ಞಾನಿಗಳು ಸಿಕ್ಕಿದ್ರು, ಅವ್ರೇನು ಗುರ್ತಾನ, ಏ ನಮ್ ರೈತರು ಈಗ ಇಂಟರ್ನೆಟ್ ಬಹಳ ಫೇಮಸ್ ಆಗ್ಯಾರ್ರಿ, ಬಹಳ ಹುಷಾರಾಗ್ಯಾರ್ರಿ, ತಮ್ಮ ಹೊಲದಾಗ ಏನಾರ ಬೆಳಿ ರೋಗ ಬಂದಿತ್ತು ಏನ ಇದ ಫೋಟೋ ತೆಗಿತಾರೆ ನಮ್ ಕಳಿಸ್ತಾರೆ, ಸರ್ ಇದು ಆಗ್ಯದ, ಇದಕ್ಕೆ ಏನ್ ಹೊಡಿಬೇಕು ಹೇಳಿ. ಬಹಳ ಒಳ್ಳೆ ಕೆಲಸ ನೋಡಿದ, ಹೌದಿಲ್ಲ, ಇಂಥದಕ್ಕೆ ಉಪಯೋಗ ಮಾಡ್ಕೋಬಹುದು. ಬೇಕಾದಂಗ ನೀವು ಬೇರೆ ಏನಾರ ಮಾಡ್ತೀವಿ ಕೆಲಸಕ್ಕೆ ಬರಲಾರ್ದು, ನಾಲೆಜ್ ಇರಲಾರ್ದು, ಅದರಲ್ಲಿಂದ ಏನೂ ಉಪಯೋಗ ಇಲ್ಲ ಅಂತ ಅನ್ನೋದಾದ್ರೆ ಅದು ಅಡ್ಡ ಹಾದಿ ಹಿಡಿಸ್ತದ, ಅಡ್ಡ ಹಾದಿ ಹಿಡಿದ. ಅದಕ್ಕೆ ಯಾವುದೇ ಒಂದು ವಿಜ್ಞಾನದ ಆವಿಷ್ಕಾರ ಆಗುತ್ತಲ್ಲ, ಹೌದು, ಅದಕ್ಕೆ ಅಡ್ವಾಂಟೇಜ್ ಇರ್ತದೆ, ಡಿಸ್ಅಡ್ವಾಂಟೇಜ್, ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ. ಆದ್ರೆ ಯಾವ್ದನ್ನ ನಾವು ಉಪಯೋಗ ಮಾಡಬೇಕು ಅನ್ನೋದು ಯಾರ ಕೈಗಿರ್ತದ, ಅವ್ರು ಯಾರ ಬಲ್ಲಿ ಇರ್ತದ ಮೊಬೈಲ್ ಅವರೇ ಯೂಸ್ ಮಾಡ್ಬೇಕು, ನಮ್ ಕೈಗೆ ಅಂತಂದ್ರೆ ಒಳ್ಳೇದನ್ನ ನಾವು ಆರಿಸ್ಕೋಬೇಕು. ಆಮೇಲೆ ಇನ್ನೊಂದು ಶೋಭಕ ಇನ್ನೊಂದ್ ಏನ್ ಹೇಳ್ಬೇಕಂತಿದ್ರೆ, ಏನದು, ಈ ಟ್ರ್ಯಾಕ್ಟರ್ ನಡೀತಿರ್ತಾವ ಏನ್ ಹೇಳಿನ ಕತಿ, ಹೌದು ಜೋರ್ ಹಡ ಹಚ್ಚಿರ್ತಾರ. ಹೌದು, ಅವ್ರದ್ದು ಅದೊಂದು ಸ್ಟೈಲೇ ಮಾಡ್ಕೊಂಡ್ಬಿಟ್ಟಾರ ಎಲ್ಲಾ ಟ್ರ್ಯಾಕ್ಟರ್ದವರು, ಜೋರಾಗಿ ಹಾಡ್ ಹಾಕೊಂಡು ಹೊಂಟ್ಬಿಡದಪ್ಪ ಮುಂದೆ ಮರ. ಆದ್ರೆ ಆ ಟ್ರ್ಯಾಕ್ಟರ್ ಅವಾಜ್ ನಡೆಸೋರಿಗೆ ಹೆಂಗ್ ಕೇಳಿಸ್ತದ, ಹಿಂದ್ ಬಂದವರು ಹಾರ್ನ್ ಹಚ್ಚಿದ್ರೆ ಕೇಳಿಸಂಗಿಲ್ಲ. ಟ್ರ್ಯಾಕ್ಟರ್ ನಾಗ ಇದ್ದವ್ರಿಗೆ ಎಷ್ಟು ಜೋರ್ ಹಾಕಿದ್ರು ಟ್ರ್ಯಾಕ್ಟರ್ ಅವಾಜ್ ಅದಕ್ಕಿಂತ ಜೋರ್ ಇರ್ತದೆ, ಹೌದು, ಕೇಳಿಸ್ಬೇಕಂತ ಅವ್ರು ಹಚ್ಚಿರ್ತಾರ. ಹೌದು, ಆದ್ರೆ ಅವ್ರಿಗೆ ಬಿಟ್ಟು ರೋಡ್ ಮೇಲೆ ಉಳಿದು ಹೋಗೋರಿಗೆ ಡಿಸ್ಟರ್ಬ್ ಮಾಡ್ತಾರೆ, ಬಹಳ ಬಹಳ ಕೇಳಿಸ್ತಿರ್ತದ, ನಡೆಸೋದಿ ಕೇಳಿಸಂಗಿಲ್ಲ ಅಷ್ಟು. ಹಿಂದ್ ಹೋಗೋರು ಮುಂದ್ ಬರೋರು ಏನಿರ್ತಾರಲ್ಲ ಅದು ಬಹಳ ಕೇಳಿಸ್ತಿರ್ತದೆ. ಆಮೇಲೆ ಹಿಂದಿನ ಹಾರ್ ಹೊಡೆದ್ರ ನಮಗ ಸೈಡ್ ಬೈಕ್ ರೀ ಅಂತಂದ್ರೆ ಅವ್ರಿಗೆ ಕೇಳಿಸೋದಿಲ್ಲ, ಕೇಳಿಸಂಗಿಲ್ಲ, ಹಿಂಗಾಗಿ ಬಹಳಷ್ಟು ಅನಾಹುತಗಳು ಆಗ್ತಿರ. ಹೌದು ಹೌದು, ಅದಕ್ಕೆ ನಂದೇನು ರಿಕ್ವೆಸ್ಟ್ ಅಂತಂದ್ರೆ, ಯಾರ ಹತ್ರ ಟ್ರ್ಯಾಕ್ಟರ್ ಅದಾವ, ಯಾರ ಟ್ರ್ಯಾಕ್ಟರ್ ನಡೆಸ್ತಾ ಇದ್ರಿ, ಅದಷ್ಟು ಸಣ್ಣ ಇಟ್ಟು ಕೇಳ್ರಿ, ಇಲ್ಲ ಅಂತಂದ್ರೆ ಬಿಟ್ಬಿಡೋ ಚಲೋ. ನೀವು ಹೊಲದಾಗ ಹೊಲ ಹೊಡಿತಿರ್ತಿರಲ್ಲ ಅವಾಗ ಹಚ್ಕೊಳ್ರಿ, ಅವಾಗ ಹಚ್ಕೊಳ್ರಿ, ಹೊಲದಾಗ ನೀವ್ ಒಬ್ಬರೇ ಇರ್ತೀರಿ, ಹಿಂದೆ ಮುಂದೆ ಯಾರು ಬರೋರುದಿಲ್ಲ, ಅವಾಗ ಮಜಾ ಮಾಡ್ಕೊಂಡು ಹಾಡ ಕೇಳ್ಕೊ ಅಂತ ಹೊಲ ಹೊಡೆದ್ರ ಕೆಲಸ ಎಷ್ಟೊತ್ತು ಮಾಡ್ರಿ, ಅಷ್ಟು ಚಲೋ ಆಗಿರ್ತದ, ಆಮೇಲೆ ಬೆಳೆಗಳನ್ನು ಚಲೋ ಬರ್ತಾವ. ಹೌದಲ್ಲ, ಇವತ್ ನಾಳೆ ಸಂಗೀತದಿಂದ ರೋಗಗಳು ಗುಣ ಆಗ್ತಾವಂತ ಮನುಷ್ಯಾಗ ಬಂದ ಬೆಳೆಗಳು, ಹಂಗ ನೀವ್ ಹೊಲದಾಗ ಬೇಕಾದಷ್ಟು ಮಾಡ್ರಪ್ಪ ಚಲೋತ್. ಇನ್ನೊಂದ್ ಏನ್ ವಿಚಾರ ಅಂತಂದ್ರ, ಏನ್ ಈಗ ಬಹಳಷ್ಟು ಸಲ ನಾವು ಪೇಪರ್ ನಾಗ ಓದ್ತಿರ್ತೀವಿ, ಏನಂತಂದ್ರ ರೋಡ್ ಮೇಲೆ ನಿಂದ್ರಿಸುವಂತ ಟ್ರ್ಯಾಕ್ಟರ್ ಅಥವಾ ಲಾರಿಗೆ ಹಿಂದಿನ ಗಾಡಿಗಳು ಬಂದು ಟೂ ವೀಲರ್ ಇರ್ಲಿ ಅಥವಾ ಕಾರ್ ಇರ್ಲಿ ಅದಕ್ಕೆ ಬಡದು ಆಕ್ಸಿಡೆಂಟ್ ಆಗಿ ಬಹಳ ಜೀವ ಹೋದವು ಅಂದ್ರೆ ಇಲ್ಲಿ ಏನಾಗುತ್ತೆ ಶೋಭಕ್ಕ, ಬಹಳಷ್ಟು ಟೈಮ್ ನೊಳಗ ಈ ಟ್ರ್ಯಾಕ್ಟರ್ಗಳಿಗೆ ಕೆಲವೊಂದು ಲಾರಿಗಳಿಗೆ ಹಿಂದ ಏನು ರೆಡ್ ಲೈಟ್ ಇರೋದಿಲ್ಲ. ಹೌದು ಹೌದು, ಈ ಪಾರ್ಕಿಂಗ್ ಮಾಡಿದಾಗ ಪಾರ್ಕಿಂಗ್ ಲೈಟ್ ಅಂತ ಇರ್ತದೆ. ಹೌದು, ಅಂದ್ರೆ ರಾತ್ರಿ ಕತ್ಲ ಯಾರು ಬರ್ತಿರ್ತಾರ ನೋಡು, ದೂರಿಂದ ಕಾಣಿಸ್ಬೇಕು ಏನಂದ್ರೆ ಅಲ್ಲೊಂದು ಗಾಡಿ ನಿಂತದ, ಹೌದು, ಏನೋ ಕೆಟ್ಟದೋ ಅಥವಾ ಏನೋ ಸಮಸ್ಯೆ ಆಗ್ಯದ, ಏನು ಇಲ್ಲ ಅಂತಂದ್ರೆ ಏನಾಗುತ್ತೆ, ಹಿಂದಿನ ಗಾಡಿ ಅವರು ಫಾಸ್ಟ್ ಬರ್ತಿರ್ತಾರೆ, ರೋಡ್ ಖಾಲಿ ಇರ್ತದೆ, ಫಾಸ್ಟ್ ಬರ್ತಿರ್ತಾರೆ, ಒಮ್ಮೆಗೆ ಸನೀಪ ಬಂದ ಮೇಲೆ ಗುರ್ತಾಗತ್ತೆ ಇಲ್ಲಿ ಏನೋ ನಿಂತದ, ಅವಾಗ ಬ್ರೇಕ್ ಹೊಡೆದ್ರು ಸಹಿತ ಕಂಟ್ರೋಲ್ ಆಗ್ಲಾರದ ಪರಿಸ್ಥಿತಿ ಒಳಗ ಅದಕ್ಕೆ ಗುದ್ದಬೇಕಾಗ್ತದೆ, ಆಕ್ಸಿಡೆಂಟ್ ಆಗಿ ಬಿಡ್ತದೆ, ಆಕ್ಸಿಡೆಂಟ್ ಆಗ್ತದೆ. ಆ ಗಾಡಿ ಅಂತ ನಿಂತಿರ್ತದೆ, ಅದ್ರಾಗ ಯಾರು ಇರ್ಲಿಕ್ಕಿಲ್ಲ, ಏನೂ ಆಗೋದಿಲ್ಲ. ಯಾರು ಹೊಡೆದಿರ್ತಾರಲ್ಲ ಅಲ್ಲಿ ಜೀವಹಾನಿ ಆಗೋ ಸಾಧ್ಯತೆ ಬಹಳ. ಅದಕ್ಕೆ ಒಂದು ಸಣ್ಣ ಸಲಹೆ, ಒಂದನ್ನ ನಾವು ಅನುಸರಿಸಿದ್ರೆ ಸಾಕಷ್ಟು ಜೀವಗಳನ್ನು ಉಳಿಸಬಹುದು. ಏನಂತ ಮಾಡ್ಬೇಕಂತ, ಈ ರೇಡಿಯಂ ಸಿಕ್ತ ಪಟ್ಟಿಗಳು ಕೆಂಪು ಕಲರ್ ಏನವ ಸಸ್ತ ಸಿಕ್ತ, 5 ರೂಪಾಯಿ 10 ರೂಪಾಯಿ ಒಂದು ಉದ್ದಂದ ಪಟ್ಟಿ ಸಿಕ್ತದೆ. ಆ ಪಟ್ಟಿ ನಮ್ ಟ್ರ್ಯಾಕ್ಟರ್ ಇರಲಿ ಅಥವಾ ಲಾರಿ ಇರಲಿ ಅದರಿಂದ ಒಂದು ಉದ್ದಕ್ಕೆ ಹಚ್ಚಿಬಿಡೋದು. ಯಾವುದೇ ಲೈಟ್ ಅದ್ರ ಮೇಲೆ ಬಿತ್ತಂತ ಇಟ್ಕೋ, ರಾತ್ರಿ ಅದು ಹೊಳಿತದೆ, ವಾಪಸ್ ಲೈಟ್ ಕೊಡ್ತದೆ. ಅಂದ್ರೆ ರಾತ್ರಿ ಯಾರು ರೋಡ್ ಯೂಸ್ ಮಾಡ್ತಿರ್ತಾರ ಅವ್ರಿಗೆ ಗುರುತಾಗತ್ತೆ ಇಲ್ಲಿ ಏನೋ ಗಾಡಿ ನಿಂತದ ಅಂತ ಹೇಳಿ. ಅವಾಗ ಏನ್ ಮಾಡ್ತಾರ, ಸ್ಲೋ ಮಾಡ್ತಾರ, ಬಾಜುಲಿಂದ ಹೋಗ್ಬಿಡ್ತಾರೆ. ಖರೇ, ಅಂದ್ರೆ ಒಂದ್ ಸಣ್ಣ ಪಟ್ಟಿ ಎಷ್ಟು ಜೀವ ಉಳಿಸ್ತಾವ. ಒಂದ್ ಸಣ್ಣ ಪಟ್ಟಿ ಕೆಲಸ ಬಹಳ ದೊಡ್ಡ ಕೆಲಸ ಆಗ್ಬಿಡ್ತದ. ಎಷ್ಟು ಜೀವಗಳನ್ನ ಉಳಿಸ್ತದ ಯಾಕಂದ್ರೆ ಎಲ್ಲ ರಾತ್ರಿ ಹೊತ್ತು ಏನಾಗ್ತದ ಅಂದ್ರೆ ಎದ್ರ ಗಾಡಿಗಳು ಬರ್ಲಿಕ್ಕಿದ್ವು ಅಂದ್ರೆ ಫೋಕಸ್ ಬಿದ್ದ ಬಿಡ್ತದಪ್ಪ. ಪಾಸ್ ಆಗೋ ತನಕನು ಮುಂದೆ ಏನದಂತ ಕಾಣಿಸಂಗಿಲ್ಲ. ಆ ರೆಡ್ ಲೈಟ್ ಇತ್ತು ಅಂತಂದ್ರೆ ಅವ್ರಿಗೆ ಗೊತ್ತಿರ್ತದ ಅಲ್ಲಿ ಇಲ್ಲಿ ಏನೋ ನಿಂತದ ಅಂತ ಹೇಳಿ ಸ್ಲೋ ಮಾಡ್ಕೊಂಡು ಸೈಡ್ ಲಿಂದ ತಗೊಂಡು ಹೋಗ್ತಾರೆ, ಹೋಗ್ಬಿಡ್ತಾರೆ. ಸರಳ ಆಗಿರುವಂತದ್ದು. ಖರೆ. ಆಮೇಲೆ ಇನ್ನೊಂದು ಅಗಳ ನೆನಪೋಯ್ತು, ಏನದು ಮೊಬೈಲ್ ಬಗ್ಗೆ ನಾನು ನಿಮ್ಗೆ ಹೇಳುತ್ತಿದ್ದಲ್ಲ. ಹೌದು, ಈ ಮೊಬೈಲ್ ಒಳಗ ಸೆಲ್ಫಿ ತಕ್ಕೊಳ್ಳೋದು ಬಹಳ ಆಗಿದೆ. ಹಾ ರಾಜಣ್ಣ, ಇದು ಅಂತೂ ಭಾರಿ ಅದ ನೋಡಪ್ಪ. ತಕ್ಕೊತಿ ಬಿಡು ಹಂಗಂತ ಅಲ್ಲ, ಅಲ್ಲ ಎಲ್ಲಿ ಸೀನ್ ಹೆಂಗಿರ್ತದ, ಸಿಚುವೇಶನ್ ಹೆಂಗಿರ್ತದ, ವಾತಾವರಣ ಹೆಂಗಿರ್ತದ ನೋಡ್ಕೊಂಡು ಕೆಲಸ ಮಾಡ್ಬೇಕಪ್ಪ. ಯಾವ್ದೇ ಆದ್ರೂ ನಾನು ಈಗ ನಿಂತಲ್ಲೇನೆ ಬಸ್ ಸ್ಟ್ಯಾಂಡ್ ನಾಗ ನಿಂತ್ಕೊಂಡೆ ಫೋಟೋ ತಕ್ಕೊಳ್ಳೋದು, ಸ್ಟೇಷನ್ ನಾಗ ನಿಂತ್ಕೊಂಡೆ ಫೋಟೋ ತಕ್ಕೊಳ್ಳೋದು, ಎಲ್ಲರ ಫಂಕ್ಷನ್ ಹೋದಿ ಅಲ್ಲಿ ಫೋಟೋ ತಕ್ಕೊಳ್ಳೋದು, ಮನ್ಯಾಗ ಸುಮ್ ಸುಮ್ನೆ ನಿಂತ್ಕೊಳ್ಳೋದು, ಒಂದ್ ಡ್ರೆಸ್ ಹಾಕೊಂಡೆ ಫೋಟೋ ತಕ್ಕೊಳ್ಳೋದು, ಹೋಟೆಲ್ ಹುಟ್ಟಕೋದು ಅಲ್ಲಿ ತಕ್ಕೊಳ್ಳೋದು. ಅಲ್ಲ ತಗೊಳ್ಳಿ, ಇಲ್ಲಿ ತಕೊಂಡ್ರೆ ಅವ್ರವ್ರ ಒಂದು ಕಾಯಶು ಅವ್ರವ್ರದೊಂದು ಇದು ತಕ್ಕೊಳ್ಳಿ. ನಾ ಎಲ್ಲಿ ತಕ್ಕೊಬಾರ್ದಂತೀರಂದ್ರ ಈ ಗುಡ್ಡದ ಮೇಲೆ ಹೋಗಿರ್ತಾರ, ನದಿ ದಂಡಿಗೆ ಹೋಗಿರ್ತಾರ, ಸಮುದ್ರ ದಂಡಿಗೆ ಹೋಗಿರ್ತಾರ, ಎತ್ತರ ಜಾಗ ನಿಂತು ಸೆಲ್ಫಿ ತಕ್ಕೊತಿರ್ತಾರ, ಅಲ್ಲಿ ಏನಾದ್ರೂ ಕಾಲ್ ಜರುಗ್ತು ಅಂತ ನಾವು ನೀರಾಗ ಬಿಡ್ತೀವಿ, ಅಥವಾ ಗುಡ್ಡದಿಂದ ಕೆಳಗೆ ಬೀಳೋ ಸಾಧ್ಯತೆ ಇರ್ತದೆ. ಪಾಯಿಂಟ್ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಲಾಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಅದು ಇನ್ನೊಂದು ಕಾಲ್ ಇಡ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಸ್ವಲ್ಪ ಟಚ್ ಆದ್ರೂ ಬೀಳೋ ಪರಿಸ್ಥಿತಿ ಇರ್ತದೆ. ಅಂತಲ್ಲಿ ಸೆಲ್ಫಿ ತಗೊಳ್ಳಿಕ್ ಹೋದಾಗ ಏನಾಗುತ್ತೆ ಅಂದ್ರೆ ಲಕ್ಷ ಎಲ್ಲ ಸೆಲ್ಫಿ ಕಡಿರ್ತದೆ. ಹೌದು, ಆ ಫೋಟೋದ ಮೂರು ಮುಖ ವಂಕ ಮಾಡಿ, ನಾಲಿಗೆ ಹೊರಗೆ ತೆಗೆದು ಮೂರು ವಂಕ ಮಾಡ್ಕೊಂಡು, ಕಣ್ಣು ವಂಕ ಮಾಡಿ, ಒಂದ್ ಕಣ್ಣು ಮ್ಯಾಲ ಮಾಡಿ, ಒಂದ್ ಕಣ್ಣು ಮುಚ್ಚಿ, ಏನೇನೇನೇನೋ ಮಾಡ್ತಾವಪ್ಪ. ವಿಕಾರ ಮಾಡ್ತಿರ್ತಾರೆ. ಹೌದು, ಆ ವಿಕಾರ ಮಾಡೋದ್ರೊಳಗ ನಮ್ ಕೆಳಗಿನ ಕಾಲ ಎಲ್ಲಿ ವಿಕಾರ ಆಗಿರ್ತ ಲಕ್ಷ ಬರುದಿಲ್ಲ. ಅಲ್ಲ ತನ್ನ ಕಾಲ ಬಿಡು, ಇನ್ನೊಬ್ರು ಎಲ್ಲಿ ಬಿದ್ದಾರ ಅನ್ನೋದ ಲಕ್ಷ ಇರಂಗಿಲ್ಲ ರಜಣ್ಣ. ಈ 4 ಮಂದಿ 5 ಮಂದಿ ನಿಂತ್ಕೊಂಡಿರ್ತಾರ, ಒಬ್ಬತ್ತು ಬಿದ್ದು ಬಿಟ್ಟಿರ್ತಾನ, ಬಿದ್ರು ಗೊತ್ತಿರಂಗಿಲ್ಲ ಅವ್ರಿಗೆ. ಆಮೇಲೆ ಫೋಟೋದಾಗ ಹುಡುಕಬೇಕು, ಫೋಟೋದಾಗ ಹುಡುಕಾಡ್ಬೇಕು ಇವ ಎಲ್ಲಿ ಹೋಗ್ಯಾನ ಅಂತ ಹೇಳಿ. ಹೌದಿಲ್ಲ, ಇಂಥ ಪರಿಸ್ಥಿತಿನೂ ಬರ್ತಾವ ನೋಡಲ್ಲ. ಇಂಥ ಸಾಕಷ್ಟು ನಾವು ಅನಾಹುತಗಳು ಆಗಿದ್ದನ್ನ ಕೇಳಿದ್ದೀವಿ. ಸರಿ, ಅದ ಅಂತಂದ್ರ ಇವುಗಳಿಂದ ಯಾವಾಗ ಪಾಠ ಕಲಿಬೇಕು. ಹೌದಿಲ್ಲ, ಹೌದು, ಎಲ್ಲಾನು ಅನುಭವ ಆಗ್ಬೇಕು ಅಂತ ಬೇಡಪ್ಪ. ಹೌದಿಲ್ಲ, ಇಂಥದ ಅನುಭವ ಅನುಭವ ಬೇಡ, ಇಂಥವೇ ಬೇರೆಯವರಿಗೆ ಏನಾಗಿರ್ತಾರೋ ಅದರಿಂದ ನಾವು ಕಲಿಬೇಕು, ಕಲಿಬೇಕಷ್ಟೇ. ಹೌದು, ಎಲ್ಲರಿಗೆ ಹಂಗೆ ಆಗ್ತಾವೆ ಅಂತ ಮೊಂಡು ಮಾಡೋದು, ಮೊಂಡ ಧೈರ್ಯ ಬೇಡ, ಇಲ್ಲ ಬೇಡ. ಅದಕ್ಕೆ ನಾವು ದೊಡ್ಡ ತಿಳಿದವ್ರು ಏನಂತಂದ್ರ ಈ ಮಕ್ಕಳಿಗೆ ಯುವಕರಿಗೆ ನಾವು ಹೇಳ್ಬೇಕು, ನೋಡ್ರಪ್ಪ ನೀವು ಎಲ್ಲ ಟೂರಿಗೆ ಹೊಂಟ್ರಿ ಹೋಗ್ರಿ, ಎಂಜಾಯ್ ಮಾಡ್ರಿ, ನಿಸರ್ಗ ಹಾಳ್ ಮಾಡಬೇಡ್ರಿ, ಸೌಂದರ್ಯ ಹಾಳ್ ಮಾಡಬೇಡ್ರಿ, ಆದ್ರೆ ಸೆಲ್ಫಿ ತಗೊಳ್ಳೋ ಮುಂದ ಲಕ್ಷ್ಯ ಇರ್ಲಿ, ಎಲ್ಲಿ ನಿಂತಿರಿ ಎಲ್ಲಿ ತಗೊಳ್ಳಿತ್ತಿರಿ, ಇದು ಮಾಡಿಕೊಂಡು ಸುರಕ್ಷಿತವಾಗಿ ವಾಪಸ್ ಬರ್ರಿ. ಖರೇ, ಅದು ಇಷ್ಟೆಲ್ಲ ಆದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಜೀವನದ ಖರೇ ಅದು ಒಳ್ಳೆ ರೀತಿಯಿಂದ ಬದುಕಲಿಕ್ಕಾಗ್ತದೆ. ಜೀವನ ಅನುಭವಿಸ್ಬೇಕಲ್ಲಪ್ಪ, ಅನುಭವಿಸೋದು ಇದು ಒಂದು ಜೀವನ ಬಂದದ ಇದು, ಅನುಭವಿಸ್ಬೇಕು. ಸುಂದರವಾದಂತಹ ಪ್ರಕೃತಿ ಅದ, ಸುಂದರವಾದಂತಹ ಜೀವನ ಅದ ಇದು, ಸುಂದರವಾಗಿ ಬದುಕಬೇಕಷ್ಟೇ. ಇದೇನ ಅಗ್ಗಿದೆ, 100 ಕ್ಕೆ 100 ಬರಬ್ಬರ ಹೇಳಿದ್ರು. ಖರೇ, ಅದು ಅದು ಬಿಟ್ಟು ಸುಮ್ನೆ ಸಿಟ್ಟು ಮಾಡ್ಕೊಳ್ಳೋದು, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು, ಬೈಯೋದು, ಜಗಳಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಅದರಿಂದ ಸಾಧನೆ ಏನದ ಹೇಳು? ಏನು ಇಲ್ಲ, ಸುಳ್ಳೆ ಟೆನ್ಷನ್ ಮಾಡ್ಕೊಳ್ಳೋದು, ಬಿಪಿ ಜಾಸ್ತಿ ಆಗಿ ಮಾಡ್ಕೊಂಡಂಗ ಅಷ್ಟೇ. ಇದೇ ಒಂದು ಸಾಧನೆ ಇಲ್ಲ, ಬಿಪಿ ತಗೊಳ್ಳೋದೇನದಲ್ಲ, ಇದು ಒಂದು ಸಾಧನೆ ನೋಡಿ. ಬಿಪಿ ಬಿಪಿ ಜೊತೆ ಶುಗರ್ ಎರಡು ಅರ್ಥಮ ಇದ್ದಂಗೆ. ಬೇರೆ ಬೇರೆ ಇರೋದಿಲ್ಲ, ಅದೇ ಬೈ ಒನ್ ಗೆಟ್ ಒನ್ ಹಿಂಗಾಗ್ತಾವ. ಅದಕ್ಕೆ ಆರಾಮಾಗಿ ಇದ್ರ ಚಲೋ ಆಗ್ತದೆ. ಈ ನನ್ ಸಿಟ್ಟು ಪೂರ ಹೋಯ್ತಲ್ಲವ, ಅವಾಗೆ ಹೋಗ್ಬಿಡ್ತಪ್ಪ ನನಗೆ, ಹೋಗ್ಬಿಡ್ತಲ್ಲ, ಹೋಗ್ಬಿಡ್ತದ. ಮತ್ತೊಂದ್ ಸೆಲ್ಫಿ ತಕ್ಕೊಳ್ಳ ನಾನು. ಬೇಡಪ್ಪ ನನಗೇನು ಈಗ ಬೇಕಾಗಿಲ್ಲ ಸೆಲ್ಫಿ, ಎಲ್ಲಿ ಕೂತೀವಿ ಮನೆಯಾಗ ಕೂತ್ಕೊಂಡಿವಿ, ಎಲ್ಲರ ಟ್ರಿಪ್ ಹೋಗ್ತೀವಲ್ಲ ಅವಾಗ ತಗೊಳ್ಳೋಣ ಅಂತ. ಮತ್ತೆ ಟೈಮ್ ಆಯ್ತಾವ ಬರ್ಲಿನ, ಹೋಗ್ ಬರ್ತೀಯಾ? ಈಗ ಕೂಡ ಸ್ವಲ್ಪ ಬಳತ್ತಾಯ್ತು, ಬಂದು ಸ್ವಲ್ಪ ಏನಾರ ಮಾಡ್ತೀನಿ ಅಂತ ತಿಂದು ಹೋಗಿ ಅಂತ. ಹೀಗಂತೆ ಆಯ್ತು, ತೋಡ್ಬಾ ಅದ್ರ ಫೋಟೋ ತೆಗೆದು ಮನೆಗೆ ಕಳಿಸ್ತೀನಿ. ಹಂಗಂತಿ ಆಯ್ತಗೋ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಶಶಿಕಲಾ ಕಲ್ಮೂಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ತೇರು ಸಾಗುತ್ತಾ